ಜಾತೇಕ ಬಂದ ಬಳಿಕ ಸಾರಥಿಕನಾಗಬೇಕ ಮೃತ್ಯುಕ ಬಂದ ಬಳಿಕ ಸಾರಥಿಕನಾಗಬೇಕ ತಿರಗಿ ಬರುದ ಭರೋಸೆ ಇಲ್ಲ ನಡಿಯೇ ಕೇಳು ವಿಚಾರ ಮಾಡ್ಕೊಂಡು ಹೇಳಿ ಯಾಕವಲ್ಲಂತ ವೈಯಾರಿ ಪುಣ್ಯ ಪಡಿಯೇ ಕೇಳು ಹೇಳಿ ಶಬ್ದ ಸ್ವಾಮಿಯ ಪಾದ ನೀನು ಹಿಡಿಯೇ ಮುಕ್ತಿ ಪಡಿಯೇ ತಿರುಗಿ ಈ ಮಾನವ ಜನಕ್ಕೆ ಬಂದ ಬಳಿಕ ನಮ್ಮ ಹುಟ್ಟು ಸಾವಿನ ಮಧ್ಯದೊಳಗೆ ಏನು ಸಮಯ ಇರ್ತೈತಲ್ಲ ಈ ಸಮಯನೇ ಒಂದು ಪ್ರಪಂಚ ಹೌದ್ರಿಪ್ಪ ಈ ಪ್ರಪಂಚದಲ್ಲಿ ಪ್ರಪಂಚವನ್ನು ಮಾಡಿ ಪಾರಮಾರ್ಥ ಯಾರು ಸಾಧಿಸಿಕೊಳ್ತಾರಲ್ಲ ಅವ್ರು ಮುಕ್ತರಾಗ್ತಾರ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ನಮ್ಮ ಭಾರತೀಯ ಋಷಿಮುನಿಗಳೆಲ್ಲ ಏನ್ ಮಾಡ್ಯಾರ ಅಂತ ಕೇಳಿದ್ರೆ ಪ್ರಪಂಚವನ್ನೇ ಮಾಡಿ ಪಾರಮಾರ್ಥವನ್ನು ಸಾಧಿಸಿಕೊಂಡಾರ ಅದೇ ಪ್ರಕಾರವಾಗಿ ಈಗ ಶಕ್ತಿಯವರಿಗೆ ನೀವು ಹೇಳಬೇಕು ಪ್ರಪಂಚವನ್ನು ಮಾಡಬೇಕು ಪಾರಮಾರ್ಥವನ್ನು ಸಾಧಿಸಿಕೊಳ್ಳಬೇಕು ಸಂಸಾರವನ್ನು ಸಾಗರವನ್ನು ಇಸ್ಕೊಂಡು ಹೋಗ್ಬೇಕು ಅಂತ ಹೇಳಬೇಕು ಏನಮ್ಮ ಪರಮಾತ್ಮರು ಹೇಳಕ್ಕ ಪ್ರಪಂಚವನ್ನೇ ಮಾಡಬೇಕು ಪಾರಮಾರ್ಥ ಅನ್ನುವಂತ ಸಾಧಿಸಿಕೊಳ್ಳಬೇಕು ಈ ಸಂಸಾರ ಸಾಗರ ಏನದ ಬೇತ್ಲೆ ದಾಟಿ ಹೋಗ್ರಿ ಅಂತಾರೇನಮ್ಮ ನಿಮಗೆ ಸುಖ ಆಗ್ತತಿ ಹೀಗ ದೂತೆ ಪ್ರಪಂಚ ಮಾಡಿ ಯಾರ್ಯಾರ್ದು ಏನು ಪರಿಸ್ಥಿತಿ ಆಗಿದೆ ಗುರ್ತದೆ ಏನು ಏನ ಐತ್ರಿ ವಾ ಯಾರಿಗೆ ಕೇಳು ತಿಳಿಯೋ ನೀನು ಕಡ ಹೋಗಿ ಜೀಯ ತೀರಾ ತಿಳಿಯೋ ಮಾಡಿದವ್ರಿಗೆಲ್ಲರಿಗೂ ಸುಖ ಆಗಿತ್ತು ಅಂತ ಹೇಳ್ತಾರೆ ನೀವು? ಈಗ ಬಣ್ಣ ಚರ್ಮಿ ಹೆಣ್ಣಿಗಾಗಿ ಕಾಮಿದ್ದ ಏನ್ ಮಾಡಿದಮ್ಮ? ಕುಲ ಕೆಡಿಸ್ಕೊಂಡ, ಹಣ ಕೆಡಿಸ್ಕೊಂಡ, ಹೊತ್ತು ಕೆಡಿಸ್ಕೊಂಡ, ಕಡಿಕಾಲಿಕೆಯಲ್ಲಿ ಬಿದ್ದ ಸತ್ತಮ್ಮ? ಒಂದು ಧರ್ಮ ಶಾಲೆಯಲ್ಲಿ ಬಿದ್ದ ಸತ್ತ. ಆವಾಗ ಒಂದು ದೋಸ್ತ ಮಂಡಳಿ ಏನ್ ಮಾಡಿದ್ರು? ಊರೆಲ್ಲ ಕುಡಿದು ಮಾಡಿ ಊರಲ್ಲಿ ಬೆಂಕಿ ಸಿಗಲಾರ್ದಿ. ದೂತೆ, ಕೇರಿಯಿಂದ ಬೆಂಕಿ ತಂದ ದಣ್ಣರು ದಣ್ಣ ಮಾಡಲಿಲ್ಲ ಏನಮ್ಮ? ಹೌದ್ರಿ, ಕೇಳಿ ದೂತೆ, ಆ ದೋಸ್ತ ಮಂಡಳವರು ಕೂಡಿಕೊಂಡು ಕೇರಿಂದ ಬೆಂಕಿ ತಂದು ನಡುವರು ದಣ್ಣ ಮಾಡಿಲ್ಲ ಕೇಳ್ತಾರ? ನಾ ಏನು ಕೇಳಿನಿ ಅವ್ರಿಗೆ? ಪ್ರಪಂಚ ಮಾಡಬೇಕು, ಪಾರಮಾರ್ಥವನ್ನು ಸಾಧಿಸಿಕೊಂಡು ಈ ಜೀವನವನ್ನು ಮುಕ್ತ ಮಾಡ್ಬೇಕಂತ ನಾ ಹೇಳಿದ್ನಿ ಅವ್ರಿಗೆ. ಹೌದಲ್ಲ ದೂತೆ, ನಾ ಪ್ರಪಂಚ ಮಾಡಂದ ಕೂಡಲೇ ಅವ್ರು ಏನ್ ಮಾಡ್ಯಾರಂದ್ರ, ಕಾಮಿ ತಾವ್ ಪ್ರಪಂಚ ಮಾಡಿದ ಹಿಂಗ ಕೆಟ್ಟ ಅಂತೇಳಿ ಕಾಮನ ಉದಾಹರಣೆ ಕೊಟ್ಟಾರ. ಇದನ್ನೆಲ್ಲ ತಗೊಂಡಾರ ದೂತೆ. ಈ ಜಗತ್ತಿನಲ್ಲಿ ಕಾಮೊಬ್ಬನ ಪ್ರಪಂಚ ಮಾಡ್ಯಾನ ಉಳ್ದಾರು? ಎಲ್ಲಾರು ಮಹಾತ್ಮರು ಮಾಡಿಲ್ಲೇನು? ಮಹಾತ್ಮರು ಮಾಡಾರಲ್ಲ. ಪುರಂದರದಾಸರು ಮಾಡಿಲ್ಲೇನು? ಕನಕದಾಸರು ಮಾಡಿದಾರು. ವಿಶ್ವಜ್ಯೋತಿ ಜಗತ್ ಜ್ಯೋತಿ ಬಸವಣ್ಣವ್ರು ಮಾಡಿದಾರು. ರಾಮಕೃಷ್ಣ ಪರಮಹಂಸ ಅವ್ರು ಮಾಡ್ಯಾರು. ಇಂಚಿಗೇಡಿ ಸಂಪ್ರದಾಯದವ್ರು ಮಾಡಿದಾರು. ಎಲ್ಲ ಅಧ್ಯಾತ್ಮ ಗುರುಗಳು ಕೂಡಿಕೊಂಡು ಪ್ರಪಂಚವನ್ನೇ ಮಾಡಿ ಪಾರಮಾರ್ಥವನ್ನು ಸಾಧಿಸಿಕೊಂಡು ಮುಕ್ತರಾಗ್ಯಾರ. ಮುಕ್ತರಾಗ್ಯಾರ. ಆದ್ರ ಅವ್ರಿಗೆ ಯಾಕೆ ಕಲಂಕ ಹತ್ತಲ, ಕಾಮನಿಗೆ ಯಾಕೆ ಕಲಂಕ ಇತ್ತು? ವಿಚಾರ ಐತಿ ಇಲ್ಲಿ. ಹೌದಲ್ಲ, ಎಲ್ಲ ಮಹತ್ವರಿಗೆ ಪ್ರಪಂಚವನ್ನ ಮಾಡಿ ಪಾರಮಾರ್ಥ ಹೊಂದವ್ರಿಗೆ ಕಲಂಕ ಹತ್ತಲ. ಎಲ್ಲರಲ್ಲ ಕಾಮಗೆ ಯಾಕೆ ಕಲಂಕ ಇತ್ತು ಅಂತ ಕೇಳಿದ್ರ, ಕಾಮ ತಾವ್ ಏನ್ ಮಾಡಿದಂದ್ರ, ಅಣ್ಣ ಸ್ತ್ರೀಯರಲ್ಲಿ ಏನ್ ಮಾಡ್ದ? ಅನುರಕ್ತನಾಗಿ ಅದ್ರ ಮೇಲೆ ಮೋಹ ಮಾಡಿ ಅದ್ರ ಮೇಲೆ ಸಾವನ್ನಪ್ಪಿದ. ಮಾಡ್ದ? ಯಾಕೆ ಮಾಡಿದ ಅಂತ ಕೇಳಿದ್ರೆ, ತಂದನ್ನ ತಾಮ್ ಬಳಸಲಿಲ್ಲ ನಾವು. ಹೌದ್ರಿ, ಅದ್ರ ಸಲುವಾಗಿ ದೋತೆ ಕಾಮನವಾರಿನ ಅನ್ಕೊಟ್ಟಾರ ಅವ್ರು. ಮೊಹಾಮಡನ ಹಿಂಗಾಗೈತಿ ಪ್ರಪಂಚ ಮಾಡ್ಬೇಕು ಅಂತ ಕೇಳಿದ ಕೂಡಲೇ ಕಾಮನದಾರನ ಕೊಟ್ಟಾರ. ಉದಾಹರಣೆ ಕೊಟ್ಟಾರ ದೋತೆ. ಕಾಮನ ಪ್ರಪಂಚ ಬೇರೆ, ವರ್ಷಕ್ಕೊಮ್ಮೆ ಹುಟ್ಟಬೇಕು, ಹುಟ್ಟಿ ಪುನಃ ಸಾಯ್ಬೇಕು. ಅವನೇ ಜಾರಿ ಹುಟ್ಟಿ ಸಾಯ್ಲಿಲ್ಲ ಅಂದ್ರೆ ಹೋಳಿ ಉಣ್ಣೆ ಅನ್ನುವಂತ ಶಬ್ದ ಇರ್ತಿದ್ದಿಲ್ಲ ಅಂತ ಹೇಳು. ಕೇಳಿದೆ ನೀವ ಏನಮ್ಮ? ಅವ್ರು ಹೇಳ್ತಾರೆ ಕಾಮನ ಬ್ರಹ್ಮಲಿಪಿನ ಬೇರೆ ಅಂತ. ಅದು ಹೇಗಮ್ಮ? ವರ್ಷಕ್ಕೊಮ್ಮೆ ಹುಟ್ಟಬೇಕು, ಹುಟ್ಟು ಪುನಃ ಸಾಯ್ಬೇಕು. ಅವನೇ ಸತ್ತು ಹುಟ್ಟಲಿಲ್ಲ ಅಂತಂದ್ರ ಹೊಳೆ ಉಣಿಯೋಣ ಅಂತ ಶಬ್ದವೇ ಇಲ್ಲಿವರೆಗೆ ಇರ್ತಿರ್ಕಿಲ್ಲ. ಇವರೇನ್ ಹೇಳ್ತಾರಮ್ಮ? ಕುಲಾರ ಕೆಟ್ಟಿಲ್ಲ ಇವ್ರ ಗಂಡಸರದು. ಕುಲಾರ ಕೆಟ್ಟಿರ್ತಾರಲ್ಲ ಮತ್ತ ಕೇಳು ಯಾಕ್ರಪ್ಪ? ಏನ್ ದೂತೆ? ಗಂಡಸರು ಕುಲಾರ ದೂತೆ. ನಾ ಹೇಳದೊಂದು ಭಾಗ ಬೇರೆ, ಅವ್ರು ಹೇಳದೊಂದು ಭಾಗ ಬೇರೆ. ಹೀಗತ್ತಾರ ಯಾಕಂದ್ರ ನಮ್ದು ಇರ್ದದ್ದು ಏನಂದ್ರ ಶಿವಶಕ್ತಿವಾಗುವುದು. ಹೌದಲ್ಲ, ಹೆಣ್ಣಿನ ಕಡೆ ದೇಣ್ಯರು ಹೆತ್ತಾದ್ರೆ ಶಕ್ತಿ ಹೇಳ್ಬಹುದು. ಹೌದು, ಗಂಡಿನ ಕಡೆ ಹೇಳ್ಬೇಕಾದ್ರೆ ನಾ ಶಂಭ ಹೇಳ್ಬಹುದು. ಈಗ ಕಾಮನ್ಗ ಗಂಡಸರು ಕುಲ ಎಲ್ಲ ಕೆಟ್ಟ ಅಂತ ಹೇಳ್ತಾರ ಅವ್ರು. ಅನ್ಕೊಡ್ಲೇ ದೂತೆ, ನಮ್ಮ ಶಂಬನ ಕುಲ ಎಲ್ಲ ಕೆಟ್ಟಂಗಾತು. ಕುಲ ಎಲ್ಲಾರ್ದು ಗಂಡಸರದ್ದು ಕೆಟ್ಟ. ಅದಕ್ಕನ ದೂತೆ ಕನಕದಾಸರು ಒಂದು ಮಾತು ಹೇಳಿದ್ರು. ಏನ್ ಹೇಳ್ಯಾರ? ಕುಲವೆಂದು ಹೊಡೆದಾಡದ್ರಿ, ನಿಮ್ಮ ಕುಲದ ನೆಲೆ ಏನೇನಾದರೂ ಬಲ್ಲಿರಿ. ಬಲ್ಲಿರಿ. ಹುಟ್ಟದ ಯೋಣಿಗಳಿಲ್ಲ, ಮೆಟ್ಟದ ಭೂಮಿ ಇಲ್ಲ, ಇಲ್ಲ ಅಟ್ಟು ಉಣ್ಣದ ವಸ್ತುಗಳಿಲ್ಲ, ಹಿರಿದೇನು ಕಿರಿದೇನು, ನೆಲ ಒಂದೇ ಜಲ ಒಂದೇ. ಕುಲ ಕುಲವೆಂದು ಹೊಡೆದಾಡದ್ರಿ, ನಿಮ್ಮ ಕುಲದ ನೆಲೆ ಏನೇನಾದ್ರೂ ಬಲ್ಲಿರ ಅಂತೇಳಿ ದಾಸರ ಹಂಗ ಬೋಧನೆ ಹೇಳ್ಕೋತ ಹೋದ್ರು. ಇವ್ರ ಶಕ್ತಿ ಅವ್ರ ಸಮ್ಮನ ಕೂಡ ವಾದಾಡು ಸಲುವಾಗಿ ಅವ್ರ ಕುಲ ಕೆಟ್ಟು ಇವ್ರ ಕುಲ ಕೆಟ್ಟು ಅಂತೇಳಿ ಇವ್ರು ಹಿಂಗ ಕೊಟ್ಟಾರ. ಅದಕ್ಕೆ ದೂತೆ ನಾವೇನ್ ಮಾಡಂದ್ರ, ನೀವು ಅವರಂಗ ಹೋಗುದಿಲ್ಲ ಮತ್ತಿನ್ನ ಅವರಂಗ ಹೋಗುಣಂದಿ. ಹೌದ್ರಿ ದೂತೆ, ಕ್ವಾಣಿ ಕ್ವಾಣ ಕೂಡಿದ್ರೆ ಒಂದ್ ಹಾದಿ. ಹೌದ್ರಿ, ಕ್ವಾಣ ಜಾಣ ಕೂಡಿದ್ರೆ ಎರಡು ಹಾದಿ. ಎರಡು ಹಾದಿ. ಈಗ ನಾವೇನ್ ಮಾಡ್ಬೇಕಾಗಿತ್ತಂದ್ರೆ ಅವ್ರ ಹಾದಾಗ ನಾವು ಹೋಗ್ಬೇಕಾಗಿತ್ತು. ಅವ್ರಿಗೆ ಉತ್ತರ ಕೊಟ್ಕೊತ್ ಹೋಗುದ. ಇವ್ರ ಗಂಡಸರು ಕುಲ ಕೆಟ್ಟತ್ತೆ ಅಂತ ಹೇಳ್ಯಾರ ನಮಗೀಗ. ಹೌದಲ್ಲ ದೂತೆ? ಹೌದ್ರಿ. ಆದ್ರೆ ಹೆಂಗಸರು ಕುಲ ಇಲ್ಲಿ ಕೆಟ್ಟಿಲ್ಲೇನು? ಅದನ್ನ ವಿಚಾರ ಮಾಡೋಣ್ರಲ್ಲ ಮತ್ತ. ಏ ವಿಚಾರ ಮಾಡೋದೇನು, ಎಲ್ಲಿ ಕೆಟ್ಟಿಲ್ಲೇನು? ಕೆಟ್ಟದೇನ ನೀವ್ ಹೇಳ್ರಲ್ಲ ನೋಡೋಣ. ಹೌದು ಕೆಟ್ಟದೇನ ಹೇಳ್ತಾನಲ್ಲ ಹೇಳ್ರಲ್ಲ ದೂತೆ. ಎಲ್ಲ ಮೇಲೆ ಮನೇಲಿ ಅದಕ್ಕಿ ಎಲ್ಲವ ಎಲ್ಲಾರ ಮನೆಯಲ್ಲಿ ಪೂಜ್ಕೊಂಡಾರು ಅದಾಳು. ಹೌದೌದು, ಪೂಜ್ಕೊಳ್ಳೋಣ ಅದಾರ ಅವ್ರು. ಹೌದ್ರಿ. ಹೌದಲ್ಲ, ಉಳಿಗಡ್ಡಿ ಬದ್ನಿಕಾಯಿ ಅಂದ್ರೆ ಕೆಟ್ಟದಕ್ಕಿ ಕಟ್ಟದಕ್ಕಿ ಮೈಗೆ ಬೇವಿನ ಹೊಟ್ಟಿಗೆ ಹುಟ್ಟಕ್ಕಿ ಬೇವಿನ ಹೊಟ್ಟಿಗೆ ಹುಟ್ಟಕ್ಕಿ ಎಲ್ಲಾ ಜಾತಿಯಲ್ಲೆಲ್ಲ ಉಣ್ಣಕ್ಕಿ. ಹೌದ್ರಿ ದೂತೆ, ಎಲ್ಲಾ ಕಡೆ ನೀರು ಕುಡಿಕೆ ಕುಡಕ್ಕಿ ಅಕ್ಕಿಗೆಲ್ಲಿ ಕುಲಾದ ಕುಲ ಕೆಟ್ಟದಲ್ಲ ಕೇಳು. ಹೌದೌದು, ಮತ್ತೆ ಎಲ್ಲಾ ಕಡೆ ಇಲ್ಲಿ ಚಾದ ಅಂಗಡಿಯಾಗ ಅಡ್ಡ ಸಿಗ್ತಾವ ನೋಡ್ರಿ ನೀರ್ ಕೇಳವ್ರು. ಯಾಕೆ ಅಮ್ಮ? ಏನು ಪರಮಾತ್ಮರು ಹೀಗೆ ಹೇಳ್ತಾರ್ರಿ? ಏನಂತ? ಎಲ್ಲಮ್ಮ ಎಲ್ಲಾರ ಮನೆಯಲ್ಲಿ ಇದ್ದಕ್ಕೆ ಎಲ್ಲಾರ ಮನೆಯಲ್ಲಿ ಇದ್ದಕ್ಕೆ ಉಳ್ಳಿಗಡ್ಡಿ ಬದನೆಕಾಯಿ ನೆನೆದೊಂದು ಕಟ್ಟಿದಕ್ಕೆ. ಹೌದಮ್ಮ. ಎಲ್ಲೆಲ್ಲ ಊಟ ಮಾಡಕ್ಕೆ ಮತ್ತ ಹೀಗ್ಯಾಕ ಮಾತಾಡ್ತಾರ ಅವ್ರಿಗೆ ಕುಲ ಅದ? ಹಾ, ಹೀಗಂತಾರ. ನನ್ ಶಕ್ತಿ ಅವತಾರಕ್ಕಿಂತ ನಿಂದ ಭಾಸ್ಕರ್ ಮಾತಾಡ್ತಾರವ? ನೀ ಮಾತಾಡಿದ್ಲ ಮತ್ತ ಈಗ? ಹೌದು. ನಾನು ಪೂರ್ವದಲ್ಲಿ ಯಾರಿದ್ದೆಮ್ಮ? ಪೂರ್ವದಲ್ಲಿ ನೀ ಯಾರಿದ್ದೀವ? ಸ್ವರ್ಗಲೋಕದಲ್ಲಿ ಪಾರ್ವತ ದೇವಿ ಇದ್ದಿ. ಹೌದಿವ. ಇಂತ ನಿಂದ ಆಡು ಗಣಸರ ಸಲುವಾಗಿ ಎಲ್ಲಿ ಹೋದಿ? ನೀವೇ ಎಲ್ಲಿಗೆ ಹೋದ್ರಿ? ತುಳಸಾಪುರಕ್ಕೆ ಹೋಗಿ ತುಳಸಾ ಭವಾನಿ ಎಣಿಸಿ ನಿಂದೆ ಆಡೋ ಗಣಸರಂತ ತಳಿಸಿ ತರಿಸಿ ಕೈಯಲ್ಲಿ ಕಕ್ಕಡ ಹಿಡಿಸಿ ಕೊರಳಲ್ಲಿ ಜೋಡು ಗಂಟೆ ಹಾಕಿ ಈ ದೇಶದ ಮ್ಯಾಗ ಯಾರು ಮಾಡಿದ ನಮ್ಮ ಯಾರನ್ನ ಮಾಡೋರಿ ಗೊಂದಲಿಗಾನ ಮಾಡಿಲ್ಲ ನಾಕೆ ಗೊಂದಲಿಗಾನ ಮಾಡಿಬಿಟ್ಟರಿ ಹೌದಮ್ಮ ಯಪ್ಪ ಏನ್ ರೀ ಈ ದೇಶದ ಮ್ಯಾಲ ನಮ್ಮ ಅಂತ ಅವ್ರ ಕೂಡ ವಾದ ಏನ್ ಮಾಡ್ತಾರಲ್ಲ ಇದನ್ನ ಗೊಂದಲಿಗಾನ ಮಾಡಿಬಿಟ್ಟದ್ದು ಅವ್ರ ಹೀಗಂತಾರೆ ಹೌದ್ರಿ ದೂತೆ ನಾನು ಪೂರ್ವದಲ್ಲಿ ಯಾರಿದ್ದೆ ನೀವು ಬೆಣ್ಣ ಹತ್ತಿದ್ದೀರ ಹೌದು ಮತ್ತ ಶಿವಲೋಕದಲ್ಲಿ ಪರಮೇಶ್ವರ ಇದ್ದೆ ಪರಮೇಶ್ವರ ಇದ್ರಿ ಇಂತ ನಿಂದಾಡು ಸಲುವಾಗಿ ಎಲ್ಲಿ ಹೋದ್ರಿ ಎಲ್ಲಿಗೆ ಹೋದ್ರಿ ಪರ್ವತಗಿರಿಯಲ್ಲಿ ಹೋಗಿ ಪರ್ವತ ಮಹಾಮಲ್ಲೇಶ ಅಣಿಸಿ ಅಣಸಿ ಇಂತ ನಿಂದಾಡು ಹೆಂಗಸಲ್ಲ ತನಕ ತರಿಸಿ ತರಿಸಿ ಈಕೆ ತಲೆಯೆಲ್ಲ ಬೋಳಿಸಿ ಹಸನಾಂಗ ತುಗಾರೇನ ಇದು ನಿನ್ನ ಕೈಯಾಗಿ ಸಿಕ್ತಂದ್ರ ಅದು ಹಸನ ಕಿತ್ತದ ಇರ್ಲಿಪ್ಪ ಪಾತಾಳ ಗಂಗೆಯಲ್ಲಿ ಜಳಕ ಮಾಡಿಸಿ ಹೌದು ಈಕೆ ತಲೆ ಮೇಲೆ ಒಂದು ಹೊಸ ಮರ ಕೊಡಿಸಿ ಈ ದೇಶದ ಮೇಲೆ ಯಾರನ್ನ ಯಾರು ಮಾಡೋರಿ ದಿನ ದಿನ ದಿನ ಅನ್ಸ್ಬಿಟ್ಟಲ್ಲ ಕೇಳು ದಿನ ದಿನ ದಿನ ದಿನ ದಿನ ಅನ್ಸ್ಬಿಟ್ಟಾರ ಅವ್ರ ಎಲ್ಲಾ ಲಾಡಿ ಕಟ್ಕೋರಿಪ್ಪ ತಮ್ಗೊಳ್ರ ಅಮ್ಮ ಹೀಗಂತಾರೇನು ಹೀಗಂತಾರೆ ದೂತೆ ಇವರು ಜೂಜು ರಂಬುತಾಳ ಬಿಡಿಸಿ ಕೊಂಡೋಬೆ ಹೆಸರು ಅಡಗಿಸಿ ಅಡಗಿಸಿ ಈ ದೇಶದ ಮ್ಯಾಗ ಯಾರು ಮಾಡಿ ನಿಮ್ಮ ನೀ ಯಾರನ್ನ ಮಾಡಿಬಿಟ್ಟದಿ ವಾಗಿ ಅಮ್ಮ ನಾಯಿ ಮಾಡಿಬಿಟ್ಟಿಲ್ಲ ನಾಯಿ ಮಾಡಿಬಿಟ್ಟದೆ ಏನದು ಈ ದೇಶದ ಮ್ಯಾಲ ನಿಮ್ಮನ್ನ ವಾಯಾಮು ನಾಯಿ ಮಾಡಿಬಿಟ್ಟಾರ ಹೀಗಂತಾಳೆ ಹೌದು ದೂತೆ ನಾನು ಜೂಜು ನಂಬೋ ಸ್ಥಳವನ್ನು ಬಿಟ್ಟು ನೀವ್ರೆ ಹೌದು ಮಂಗಸುಳಿ ಸ್ಥಳಕ್ಕೆ ಬಂದು ಬಂದು ಮಂಗಸುಳಿ ಮೇಲೆ ಆರಿ ಮಾಡ್ತಾಂಡ ಅಣಸಿ ಅಣಸಿ ಹಿಂತಾಡಿಂದ ಆಡಿ ಮಂಗಸುಳಲ್ಲಿ ತನಕ ತರಿಸಿ ತರಿಸಿ ಈಕೆ ಮೈಗೆ ಕಂಬಳಿಂಗೆ ತೊಡಸಿ ತೊಡಸಿ ಕೊಳ್ಳೆಯಲ್ಲಿ ಕೌಡಿಸರ ಹಾಕಿಸಿ ಹೌದು ಬಗಲಲ್ಲಿ ಡೋಣೆ ಹಿಡಿಸಿ ಕೈಯಲ್ಲಿ ಜೋಡಿ ಹಿಡಿಸಿ ಹಣಿಗೆ ಭಂಡಾರ ಧರಿಸಿ ಈ ದೇಶದ ಮೇಲೆ ಯಾರನ್ನ ಯಾರನ್ನ ಮಾಡಿಬಿಟ್ಟಲ್ಲ ಕೇಳು ಯಾಕಮ್ಮ ಈಗತ್ತ ಈ ಗತ್ತ ಗೊತ್ತಾಗ್ಲಿಲ್ಲ ನನಗ ಇಲ್ಲಮ್ಮ ಅವ್ರ ನಿಮ್ಮನ್ನ ಮುರಳಿಲ್ ಮಾಡಿಬಿಡ್ದಾರಂತ ಅದಕ್ಕ ಈಗ ನಿಮಗೆ ಗತ್ತ ಗೊತ್ತಾಗ್ಬೇಕಲ್ಲ ಹೀಗೇನಮ್ಮ ಹೌದು ದೂತೆ ನಾನು ಎಲ್ಲರಿಗೆ ಎಲ್ಲ ಮನಸ್ಸಿ ಹೌದು ಅಂತ ದೂತೆ ಹಾ ಇಂತ ಗಣಸ ನಾನು ಹಿರಿಗುಡ್ತನ ಕತ್ತರಿಸಿ ಇವ್ರ ಗಡ್ಡ ಮಿಸಿ ಎಲ್ಲ ಬೋಳಿಸಿ ಹಸನಾಂಗ್ ತುಗಾಯವ ಕಾಲಾಗ ಗೆಜ್ಜೆ ಕಡಿಸಿ ಕದಿಸಿ ಮೇಗ ಹರ್ಕ ಪಡಿಕೆ ಸುತ್ತಿ ಹೌದ್ರಿ ಬಗಲಾಗ ಚೌಡಿಕೆ ಹಿಡಿಸಿ ಚೌಡಿಕೆ ಹಿಡಿಸಿ ತಲೆ ಮ್ಯಾಗ ಒಂದು ಬಿಂದಿಗೆ ಕೊಡಿಸಿ ಇವ್ರನ್ ಯಾರು ಮಾಡಿ ನಮ್ಮ ಯಾರು ಮಾಡಿಬಿಟ್ಟಾರೆ ಗಂಡದಾಗ ಏನ್ ಮಾಡಿಲ್ಲ ನಾ ಕೇಳು ಗಂಡದಾಗ ಏನ್ ಮಾಡಿಬಿಟ್ಟಾರೆ ಏಳೆ ಕೊಳ್ಳದಲ್ಲಿ ಇರುವ ಎಲ್ಲಮ್ಮನ ಜಾತ್ರೆಯ ನೋಡುನು ಬಾಯಿ ಪಾದ ಪೂಜೆಯ ಮಾಡುನು ಬಾಯಿ ಉದೋದ ಎನ್ನುತ್ತ ಹಾಡುನು ಬಾಬಾ ಏಳೆ ಕೊಳ್ಳದಾಗ ಇರುವ ಎಲ್ಲಮ್ಮನ ಜಾತ್ರೆಯ ನೋಡುನು ಬಾಬಾ ಉದೋ ಗೈ ಉದೋ ಉದೋ ಬಾಗಲ ಬರ್ಮಾಪ್ಪ ನಿನ್ನ ಹಾಲು ಕುದೋ ಕುದೋ ಡೋಲ್ ಬಾಬಿ ಸತ್ಯವಾ ನಿನ್ನ ಹಾಲು ಕುದೋ ಏ ಏನ್ ಗೊತ್ತಾದ ಪಾಮದಿನಿ ದುರ್ಗವಾಣಿನ ಹಾಲು ಕುದ ಕುದ ಏನದು ಹೀಗತ್ತಾರ ಅವ್ರ ಏನನ್ನ ಹಾಕತ್ತಾರ ಅವ್ರ ಅವ್ರ ನಿಮ್ಮನ್ನ ಜೋಗಾಪಣ ಮಾಡಿಬಿಟ್ಟಾರಂತ ಹೀಗ ಹೌದು ದೂತೆ ಹಾ ನಾನು ಯಮಲೋಕದಲ್ಲಿ ಅಮ್ಮ ಇದ್ದೆ ನೀವ್ರ ಹೌದು ಇಂತ ನಿಂದಾಡು ಸಲುವಾಗಿ ಎಲ್ಲಿ ಹೋದೆ ಎಲ್ಲಿ ಹೋದ್ರಿ ಯಮನೂರ್ ಸ್ಥಳಕ್ಕೆ ಬಂದು ಹೋಗ್ ಯಮನೂರ ರಾಜಪೇರ್ ಬಾಗ್ ಕ್ಷಣಿಸಿ ಇಂತ ನಿಂದಾಡು ಸಲ ತರಿಸಿ ತರಿಸಿ ಇವ್ರನ್ನ ಬೆಣ್ಣೆ ಹಳ್ಳ ಜಳಕ ಮಾಡಿಸಿ ಜಳಕ ಮಾಡಿಸಿ ಹುಣ್ಣು ಹೋಗಲೆಲ್ಲ ತೊಳಿಸಿ ತೊಳಸಿ ಇವ್ರ ಕೈಯಲ್ಲಿ ಸವತೊಲಿ ಬೇಡಿ ಹಾಕಿಸಿ ಬೇಡಿ ಹಾಕಿಸಿ ಈ ದೇಶದ ಮೇಲೆ ಇವ್ರನ್ನ ಯಾರನ್ನ ಮಾಡಿಬಿಟ್ಟಾರೆ ದಿನ ದಿನ ದಿನ ಅನ್ಸ್ಬಿಟ್ಟು ನಾ ಕೇಳು ದಿನ ದಿನ ಹೌದು ಹೇಳು ಯವ ಏನಮ್ಮ ನಿಮ್ಮನ್ನ ದಿನ ದಿನ ದಿನ ಅನಿಸಿಬಿಟ್ಟಾರ ಅಂತ ಈ ದೇಶದ ಮೇಲೆ ಹೀಗ ಹೌದು ಹಾಗಾದ್ರೆ ಹೇಳ್ತೀನಿ ಕೇಳಮ್ಮ ಹಾ ಹೇಳ ಅಸ್ತಿ ಕಡಿಯಾ ತಾವ ರಾತ್ರಿ ಹಗಲ ಅಸ್ತಿ ಏಳು ರಕ್ತ ಮಾವಸ ನಿಲ್ಲ ಈ ಅಸ್ತಿ ಏಳು ರಕ್ತ ಮಾವಸ ನಿಲ್ಲ ಸರಿಯಾಗಿ ದೂತೆ ಹೇಳ್ರಿ ಅವ ಸುನಕ ಅಂದ್ರೆ ಏನಮ್ಮ ಸುನಕ ಅಂದ್ರೆ ಏನಿವ ಸುನಕ ಅಂದ್ರೆ ನಾಯಿ ಹಾ ಹಾ ಅಸ್ತಿ ಅಂದ್ರೆ ಏನಮ್ಮ? ಅಸ್ತಿ ಅಂದ್ರೆ ಏನು? ಸಾವಕಾಶ ಹೋಗುದ? ಹಾಗಲ್ಲಮ್ಮ, ಅಸ್ತಿ ಅಂದ್ರೆ ಎಲ್ವಾ? ಅಸ್ತಿ ಅಂದ್ರೆ ಎಲ್ವಾ? ದೂತೆ, ಆ ಕಡೆಯಿಂದ ಒಂದು ನಾಯಿ ಬರ್ತದ, ಆ ಕಡೆಯಿಂದ ಒಂದು ನಾಯಿ ಬರ್ತದ, ಇಲ್ಲಿ ದಾರಿಯಲ್ಲಿ ಒಂದು ಎಲುಬು ಬಿದ್ದಿರ್ತದ, ಒಂದು ಎಲುಬು ಬಿದ್ದಿರ್ತದ, ಆ ನಾಯಿ ಬಂದು ಏನ್ ಮಾಡ್ತದಮ್ಮ? ಅದನ್ನ ಏನ್ ಮಾಡ್ತದೆ? ಬಾಯಿ ಒಳಗೆ ಹಿಡ್ಕೋತದೆ. ಹೌದು, ಹಿಡ್ಕೊಂಡು ಏನ್ ಮಾಡ್ತದ? ಹಿಡ್ಕೊಂಡು ಏನ್ ಮಾಡ್ತದ? ಒಂದು ತಿಪ್ಪಿ ಒಳಗೆ ಹೋಗಿ ಅದನ್ನ ಒಡ್ಕೋತ ಕುಣ್ತೈತೆ. ನಾಯಿ ಸ್ವಭಾವ ಅದು. ಹೌದ್ರಿ. ಅಲ್ಲ ಅಮ್ಮ, ಅದಕ್ಕೆ ಏನ್ ಸಿಮಿ ಹತ್ತದ? ಅತ್ರಾಗ ಏನ್ ಸಿಮಿರಿ? ಅತ್ರ ಜೊಲ್ಲತನಕ್ ಸಿಮಿಲ. ಹೌದಲ್ಲ? ಹೌದ್ರಿ. ಅದ್ರಂತೆ ದೂತಿ ಪರಪುರುಷರಿಗೆ ಏನ್ ಸಿಮಿ ಅಮ್ಮ? ಏನಿವ? ತಮ್ಮ ಮದಾನ ತಮಗೆ ಸಿಮಿ. ಇಂತ ಮದ ಬೇಡ ಅಂತ ಹೇಳಮ್ಮ. ಕೇಳ್ರಿಪ್ಪ, ಏನ್ ದೂತಿ? ಪರಪುರುಷರಿಗೆ ಏನ್ ಸಿಮಿ? ತಮ್ಮ ಮದಾನ ತಿಮಿ ಸಿಮಿ. ಇಂತ ಮದ ಬೇಡ. ಹೀಗ ಹೀಗ್ಯಾಕೆ ಮಾತಾಡ್ತಾರ ನಮಗ ದೂತಿ? ನಾ ಏನ್ ಮಾಡ್ತದ? ಎಲು ಕಸ್ತದ. ಹೌದ್ ಹೌದಲ್ಲ. ಅದ್ರೊಳಗೆ ಏನು ಸಿವಿಸೋ ಸಿಗ್ತೈತೆ ಅಂತ ಅವ್ರು ಕೇಳ್ತಾರ. ದೂತಿ, ಇವ್ರ ಹೆಣ್ಣು ಮುದ್ದೀವ ಸುತ್ತ ದೇಹ ಸುತ್ತ ನಮ್ಮ ಹೆಣ್ಣು ಗಂಡ ಮುದ್ದಿನಸಗಳು ಮೂರ್ದಾವ್. ನಿಮ್ಮೂರ? ಹೌದು. ಯಾವ್ಯಾವ? 360 ನಾಡಿ, ಆತ್ಮ ನಮ್ ಜೀವ, ಜೀವ ಗಂಡಮ್ಮ ಎಲ್ವ ಎಲ್ವ ನಮ್ ಗಂಡಮ್ಮ ಎಲ್ವ ಅವ್ರ ಶರೀರದೊಳಗ ಅದ ಅನ್ನುವ ವೆಳ್ಳದಾಗ ಆ ಶರೀರಕ್ಕೆ ಬೆಲೆ ಐತಿ. ಅದರ್ಲ ಆ ನಮ್ ಗಂಡಮ್ಮ ಎಲ್ವದ್ರೆ ನಾವು ತಕೊಂಡು ಅಂದ್ರೆ ಆ ನಾಯಿ ಬಂದ್ ಏನ್ ಮಾಡ್ತೈತೆ ಅಂದ್ರೆ ಕೊಳತ್ ಕುಂಬಳಕಾಯ್ದ ಅಂತ ಇವ್ರ ಶರೀರ ಬೀಳ್ತದ. ಅದ ನಾಯಿ ಬಂದ್ ತಿರುಗಿ ಮೂಸಿ ನೋಡುದಿಲ್ಲ. ಹೌದು, ನಮ್ ಗಂಡಮ್ಮ ಎಲ್ಲೋ ಅವ್ರ ಶರೀರದೊಳಗೆ ಇರುವಾಗ ಅವ್ರಿಗೆ ಬಾಳ ಬೆಳಕೈತೆ ಅಂತ ಹೇಳ ಅವ್ರಿಗೆ. ಹೌದು, ಕೇಳ್ದೇವ ಅಮ್ಮ. ಏನು ಅವ್ರು ಏನತ್ತಾರು? ಈಗ ನಿಮ್ಮ ಶರೀರದೊಳಗೆ ಅವರ 300 ದೇನಸಗಳದಾವ ಅಂತ. ಅವು ನಮ್ಮ ಅದಾವ ಅನ್ನೋ ಸಲುವಾಗಿ ಆ ನಾಯಿ ಬಂದ ಅದನ್ನ ಮೂಸಿ ನೋಡ್ತತಿ. ಇಲ್ಲಾತಂದ್ರ ನಿಮ್ಮ ಶರೀರ ಕೊಳತು ಕುಂಬಳಕಾಯ್ದಂತೆ ಅಲ್ಲೇ ಬೀಳ್ತದ. ಅದ ನಾಯಿ ಬಂದ ತಿರುಗಿ ಮೂಸ ನೋಡಂಗಿಲ್ಲ. ಹೀಗಂತಾರೀ ನಮ್ಮ ದೂತೆ, ನಮ್ಮ ಹೆಣ್ಣ ಮುದ್ದೆ ಸುತ್ತವ್ರ ಗಂಡ ಮುದ್ದಿನ ಮೂರಿದ್ರ ನಮ್ಮ ಹೆಣ್ಣ ಮುಜ್ಜಿ ನಮ್ಮ ನಾಕದವಮ್ಮ ಅವ್ರ ಗಂಡ ಮುಜ್ಜಿ ಸುತ್ತ ಒಂದು ಹೆಚ್ಚ ಆತರ್ಲ ಮತ್ತ. ಹೌದಲ್ಲ? ಹೌದ್ರಿ. ನಮ್ಮ ನಮ್ಗೆ ತೆಗೆದುಕೊಂಡನು. ಅವ ಯಾವ್ಯಾವ? ಯಾವ್ಯಾವ? ಚರ್ಮ, ರೋಮ, ರೋಮ ರಕ್ತ, ಮಾಂಸ, ಮಾಂಸ. ಹೌದು, ನಮ್ಮ ನಮ್ಮ ತೆಗೆದುಕೊಂಡನು. ಇವ್ರ ಗಂಡ ಮೇಲೂ ತಿಪ್ಪಿಗೊಂದೊಂದು ಬೀಳ್ತಾವ ಅಂತ ಹೇಳಮ್ಮ. ಕೇಳ್ರಿ ನೆಪ್ಪ. ಏನ್ ದೂತೆ? ನಿಮ್ಮ ಗಂಡ ಮೇಲ ತಿಪ್ಪಿಗೊಂದೊಂದು ಬೀಳ್ತಾವ ಅಲ್ಲೊಂದ್ ಇಲ್ಲೊಂದ ಹೇಳ್ತಾರ ಮಾತಾಡ್ತಾರ ಅವ್ರ. ಹೀಗೆ ಹೌದು ದೂತೆ. ಅವರು ಅವ್ರಿಗೆ ತೆಗೆದುಕೊಟ್ಟವರು ಅಂದ್ರೆ ಏನು? ಗಂಡಸರ ಸಾಹಿತ್ಯಗಳನ್ನ ಗಂಡಸರ್ ತೆಗೆದುಕೊಟ್ಟವರು, ಹೆಣ್ಮಕ್ಳ ಸಾಹಿತ್ಯಗಳನ್ನ ಹೆಣ್ಮಕ್ಳಿಗೆ ಬೇರ್ಪಡಿಸಿದವರು. ಹೌದು, ಯಾರ್ಯಾರು ಇಲ್ಲೋ ಕೇಳು. ಯಾಕೆ? ಏನಮ್ಮ? ಅವರು ಅವರಿಗೆ ತೆಗೆದುಕೊಟ್ಟವರು. ಈ ದೇಶದ ಮೇಲೆ ಯಾರದಾರು ಇಲ್ಲ ಅಮ್ಮ? ಯಾರು ಇಲ್ಲ ಅಂತ ಹೇಳಮ್ಮ. ಯಾರು ಇಲ್ಲ ಅಂತ ಹೇಳ್ತಾರ ಅವ್ರು. ಏನು ಯಾರು ಇಲ್ಲ ಅಂತ ಹೇಳ್ತಾರ? ಹೌದು ದೂತೆ. ಇಂಥವ್ರು 4 ಮಂದಿರ ಮೇಲೆ ಕುಡ್ಕೊಂಡು ಒಂದು ಯೋಜನೆ ಏನ್ ಮಾಡಿದ್ರು? ಅವ್ರು ಯಾರ್ಯಾರ್ರಿ? ಒಬ್ರು ಯೋಗಾನುಷ್ಠಾನ ಷಣ್ಮುಖ ಸ್ವಾಮಿ ಅಂತ ಹೇಳಿದ್ರು. ಷಣ್ಮುಖ ಸ್ವಾಮಿ ಹತ್ತಿರ ಹೋಗುಣ, ಅವ್ರು ಯೋಗಾನುಷ್ಠಾನದಾರ. ಅವ್ರ ಕಡೆಯಿಂದ ನಮ್ಮ ಸಾಹಿತ್ಯಗಳನ್ನ ನಾವು ತಕೊಂಡವರು ಅಂತೇಳಿ ವಿಚಾರ ಮಾಡಿಕೊಂಡು. ವಿಚಾರ ಮಾಡಿಕೊಂಡು 4 ಮಂದಿರ ಎಂಬರು. ಅವ್ರು ಯಾರು? ಚಿತ್ತಿನಿ, ಹಸ್ತಿನಿ, ಶಂಕಿನಿ, ಪದ್ಮಿನಿ. ಪದ್ಮಿನಿ ಇವ್ 4 ಮಂದಿ ರೆಂಬರ್ ಕೊಡ್ಕೊಂಡು ಒಂದು ವಿಚಾರ ಮಾಡಿಕೊಂಡು ಷಣ್ಮುಖ ಸ್ವಾಮಿ ಹತ್ತಿರ ಆದ್ರು. ಹೋದ್ರು ಒಳಗೊಂದ ಉದ್ದೇಶವನ್ನು ಬೇರೆ ಇಟ್ಕೊಂಡಿದ್ರು. ಮ್ಯಾಲೊಂದು ಉದ್ದೇಶವನ್ನು ಬೇರೆ ಮಾಡಿಕೊಂಡಿದ್ರು. ಏನು ಕೋಭಾವನ ಇಟ್ಕೊಂಡ? ಇಟ್ಕೊಂಡ ಷಣ್ಮುಖ ಸ್ವಾಮಿ ಹತ್ತಿರ ಹೋಗಿದ್ರು. ಸ್ವಾಮಿ ಹತ್ತಿರ ಹೋಗಿದ್ರು. ಆದ್ರೆ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಏನಂದ್ರು? ಏನಂದ್ರು? ಸ್ವಾಮಿ, ನಾವು ನಿಮ್ಮ ಲಗ್ನ ಆಗ್ಲಿಕ್ಕೆ ಬಂದಿವಿ ಅಂದ್ರು ಅವ್ರು. ಅವ್ರು ಷಣ್ಮುಖ ಸ್ವಾಮಿ ಅಂದ್ರು, ನಾನು ಪ್ರಪಂಚವನ್ನೇ ಬೇಡ ಅಂತ ಹೇಳಿ ತಿಳ್ಕೊಂಡ್ರ ಈ ಸ್ತ್ರೀ ಸಂಗಣ ನನಗೆ ಬೇಡ ಅಂತ ತಿಳ್ಕೊಂಡು ನಾ ಇಲ್ಲಿ ಬಂದು ಗುಡದಾಗ ತಪಸ್ಸು ಮಾಡಿ ಯೋಗಿಯಾಗಿ ನಾನು, ನೀವು ನಮ್ಮ ಲಗ್ನ ಆಗುದ್ರೆ ಬೇಡ ಅಂದ್ರ ಅವ್ರು. ಅವಾಗ ಇವ್ರ ಏನೇ ಒಳಗೇನು ಒಂದು ಮಂಡಿಗೆ ಮಾಡಿದ್ರಲ್ಲ, ಆ ವಿಚಾರ ಅವ್ರ ಮುಂದೆ ಸ್ಪಷ್ಟಪಡಿಸಿದ್ರು. ಇಲ್ಲ, ನಿಮ್ ಗಂಡಮ್ಮ ಉದ್ದೀವ ಸುತ್ತ ನಮ್ಮ ಹೆಣ್ಣಮ್ಮ ತಿನ್ನಿಸ್ಗಳು 4 ನಮ್ಮ ನಮ್ಗೆ ತೆಗೆದುಕೊಡ್ರ ಅಂದ್ರ ಅವ್ರು. ಅವಾಗ ನೀವು ಇದನ್ನೇ ಬೇಡಾಕ್ ಬಂದ್ರೆ ನಾನು ಗುರ್ತತ್ತ ತಿಳ್ಕೊಂಡು ಚರ್ಮ ತೆಗೆದ್ರು, ರೋಮ ತೆಗೆದ್ರು, ರಕ್ತ ತೆಗೆದ್ರು, ಮಾಂಸ ತೆಗೆದ್ರು, ಎಲ್ಲವನ್ನೂ ತೆಗೆದು ಎಲ್ಲವಿನ ಹಂದ್ರ ಮೇಲೆ ಅಷ್ಟೇ ನಿಂತು ಸಂಡೂರದಲ್ಲಿ ಕಾರ್ತಿಕ್ ಸ್ವಾಮಿ ಅನ್ಸ್ಕೊಂಡಾರು ಅಂತ ಹೇಳು. ಹೌದು, ಕೇಳ್ದೇನೆ. ಏನಮ್ಮ? ಅವರು ಅವರಿಗೆ ತೆಗೆದುಕೊಟ್ಟು ಸಂಡೂರದಲ್ಲಿ ಕಾರ್ತಿಕ್ ಸ್ವಾಮಿ ಅನ್ಸ್ಕೊಂಡಾರಂತ ಅವ್ರ. ಈಗ ಹೌದ್ರಿ, ಕೇಳಿ. Thank you. ಕಾಳಗ ಸಿಕ್ಕದಲ್ಲಪ್ಪ ಹಂತ ಕಿದಾಗೆ ಈಗ ತೀನ ಕೇಳು ಹಂತ ಕಿದಾಗೆ ಈಗ ತೀನ ಶಿವ ಸಿಂಪಿಗಾಗಿ ಮಾಡಿದೆ ಸೋಕ್ಕಿ ಪವಕ ಬಂದ ದೂತೆ ಹೇಳ್ರಪ್ಪ ಪಾರ್ವತಿ ದೇವಿಗೆ ಸಾಕ್ಷಾತ್ ಪರಮೇಶ್ವರನೇ ಪತಿ ಇರ್ತಿರ್ಲಾಕಾಗಿ ಇರ್ತಾರ ಸಿಂಪಿ ಅನ್ನ ಸೋಬತಿ ಯಾಕೆ ಮಾಡಿದ್ರಮ್ಮ ಅಂತ ಅದು ಮಾಡಬಾರ್ದು ಸುಮಾರ ಅದ ಕೇಳ್ದೂತೆ ಯಾಕೆದ ಅಮ್ಮ ಏನು ಪಾರ್ವತಿ ದೇವಿಗೆ ಹ ಸಾಕ್ಷಾತ್ ಪರಮೇಶ್ವರ ಪತಿ ಇರ್ತಾರಲ್ಲಾಕಾಗಿ ಹಾಗೆ ಸಿಂಪಿಗಾನ ಸೋಬ್ದಿ ಯಾಕೆ ಮಾಡಿದಾರೆ ಇವರು ಹೀಗೇನಮ್ಮ ಹೌದು ಆ ರೀತಿ ಬೇರೆ ಇದಮ್ಮ ನಮ್ಗೇನು ಗೊತ್ತ ಅಯ್ಯವ ಗುರ್ತಿಲ್ಲ ಇಲ್ಲ ದೂತೆ ಸಮುದ್ರವನ್ನು ಮತನ ಮಾಡೋ ಕಾಲಕ್ಕೆ ಸಮುದ್ರವನ್ನು ಮತನ ಮಾಡೋ ಕಾಲಕ್ಕೆ ದೂತೆ ಕಾಲಕೋಟಿ ವಿಷ ಹೊಂಟಿತ್ತು ಕಾಲಕೋಟಿ ವಿಷ ಹೊಂಟಿತ್ತು ಅಮ್ಮ ಆ ವಿಷ ಭೂಮಿಗಿಟ್ಟರೆ ಭೂಮಿ ಸುಡ್ತಿತ್ತು ಭೂಮಿಗಿಟ್ಟರೆ ಭೂಮಿ ಸುಡ್ತಿತ್ತು ಆಕಾಶ ಗಿಟ್ಟರೆ ಆಕಾಶ ಸುಡ್ತಿತ್ತು ಆಕಾಶ ಗಿಟ್ಟರೆ ಆಕಾಶವೇ ಸುಡ್ತಿತ್ತು ಅವಾಗ ಪರಮಾತ್ಮರು ಏನ್ ಮಾಡಿದ್ರಮ್ಮ ಪರಮಾತ್ಮರು ಏನ್ ಮಾಡಿದ್ರು ಅದನ್ನ ಕುಡಿದು ಬಿಟ್ರಮ್ಮ ಪರಮಾತ್ಮರ ಹೌದಮ್ಮ ಅವ್ರು ಸಾಯ್ಲಿಲ್ಲ ಹಾಗಲ್ಲಮ್ಮ ಹೊಟ್ಟ ಗಿಡಕ್ಕೆ ಬಿಟ್ಟಿತ್ತು ದಗೆ ಬಿಟ್ಟು ಪರಮಾತ್ಮರಿಗೆ ಅವಾಗ ಏನ್ ಮಾಡಿದ್ರಮ್ಮ ಏನ್ ಮಾಡಿದ್ರು ಅರಣ್ಯದಲ್ಲೇ ಹೋಗಿ ಗಜಚರ ಮತ ಅಂದ ತನ್ನ ಮೈಗೆ ಸುತ್ತಕೊಂಡ್ರು ಗಜಚರ ಮತ ಅಂದ ತನ್ನ ಮೈಗೆ ಸುತ್ತಕೊಂಡ್ರು ಅದಕ್ಕೂ ಶಾಂತ ಆಗ್ಲಿಲ್ಲ ಆಗಲಿಲ್ಲ ಇದು ಅಲ್ಲದೆ ಗಂಗಾರ ತನ್ನ ತನ್ನ ಜಡಿಯಲ್ಲಿ ಇಟ್ಟುಕೊಂಡ್ರು ಇಟ್ಟುಕೊಂಡ್ರು ಅದಕ್ಕೂ ಶಾಂತ ಆಗ್ಲಿಲ್ಲ ಅದಕ್ಕೂ ಆಗಲಿಲ್ಲ ಚಂದ್ರಗೆ ಬಂದ 16 ಕಳೆ ಕಳೆ ಒಂದು ಕಳೆ ತಂದ ತನ್ನ ಮಸ್ತಕಲ್ಲಿ ಇಟ್ಟುಕೊಂಡ್ರು ಅವಾಗ ಶಾಂತ ಆಯ್ತಮ್ಮ ಹೌದ್ರ ಅವಾಗ ದೂತೆ ಪಾರ್ವತ ಏನಂದಿದ್ದಳಮ್ಮ ಏನಂದ್ರು ಗಂಗಾಗ ಕಪ್ಪಲಿಗೆ ಸೂಳೆ ಅಂದಿದ್ದಳು ಅವರಿಗೆ ಅವಾಗ ಪರಮಾತ್ಮನ ಮುಂದೆ ಅತ್ತ ಹೇಳಿದ್ರು ಹೇಳಿದ್ದಾರಲ್ಲ ಮತ್ತ ಯಾರು ಗಂಗಾ ಹೌದು ಅಕ್ಕಿ ಅಂಗಿಕ್ಕಿಗೂ ಒಂದು ಹೆಸರಿಡ್ಬೇಕಂತೇಳಿ ಪರಮಾತ್ಮರು ಏನ್ ಮಾಡಿದ್ರಮ್ಮ ಪರಮಾತ್ಮರು ಏನ್ ಮಾಡಿದ್ರು ಗಣಿತಿಲ್ಲ ಹಣ ಕೊಟ್ಟು ಪಿತ್ತಮೃತ ಅಂದವರು ಪರಮೇಶ್ವರ ಜತನ್ ಮಾಡಿ ಇಡಂತೆ ಪಾರ್ವತಿಗೆ ಕೈಯಲ್ಲಿ ಕೊಟ್ಟವರು ಪರಮೇಶ್ವರ ಇದನ್ನೆಲ್ಲ ಜತನ್ ಮಾಡಿ ಇಡು ಅಂತ ಹೇಳಿ ಪಾರ್ವತಿ ಕೈಯಲ್ಲಿ ಕೊಟ್ಟವರು ಅವರ ಮುಂದೆ ಇಲ್ಲಿ ಯಾಕಂದ್ರೆ ಅವರ ಪರಮೇಶ್ವರ ಸಿಂಪಿಗೆ ಆಗ ಹೊಲದ ಕೊಟ್ಟವರು ಪರಮೇಶ್ವರ ಗಂಡು ಹ್ಯಾಂಡ್ ಇನ್ನೊಂದು ಮಾಡಿದ್ರ ಯಾವ ದೊಡ್ಡ ಕಾರ ಜಾರ್ಕರ್ಮಮ್ಮ ಹಿಂಗ್ ಮಾಡಬಾರ್ದು ಅವರ ಕೇಳು ಇಪ್ಪ ಏನ್ ತೋತೆ ಗಂಡ ಹೆಂಡ್ರು ವಿನೋದ ಮಾಡ್ರಿ ಇದೇನು ಜಾರಕರ್ಮ ಆತೇನ ಏ ಗಂಡ ಹೆಂಡ್ರು ವಿನೋದ ಮಾಡಿದ್ರೆ ಜಾರಕರ್ಮ ಅಲ್ಲ ಆದ್ರೆ ಪಾರ್ವತ ಯಾರು ಮತ್ ಗಂಗಾ ಯಾರು ಅವರು ಅಕ್ಕ ತಂಗಿಯರ ಪಾರ್ವತಿ ಅಕ್ಕ ಹೌದು ಗಂಗಾ ಇದ್ದಕ್ಕೆ ತಂಗಿ ಗಂಗಾನ ಜಡಿ ಒಳಗೆ ಇಟ್ಕೊಂಡ ಪಾರ್ವತಿನ ತೊಡಿ ಮೇಲೆ ಕುಣಿಸ್ಕೊಂಡ ಇಷ್ಟೆಲ್ಲ ಇರಾಕ ಆಗ್ಲಿನೇ ಈಗ ಗಂಗಾನ ಅಕ್ಕಿ ಮಾತಾಡ್ಬೇಕಾದ್ರೆ ಪಾರ್ವತಿ ಮಾತಾಡ್ಬೇಕಾದ್ರೆ ಸಂತಿ ಮಾಸ್ತರ ಅಂದ್ರೆ ಕಾಡ್ತೈತಿ ಹೌದು ಇದು ಬರೋಬರಿ ಐತಿ ಆದ್ರೆ ಲೋಕದ ನಿಂದೆ ಏನು ಗುರಿ ಆದ್ರೆ ಇವರು ಸಿಂಪಿಗಾನ ಸೋಪ್ತಿ ಮಾಡಲು ಒಂದು ಗುರಿ ಆದ್ರೆ ಆ ನಾಮಕರಣ ಬಂತಲ್ಲ ಕೇಳು ನಾಮರೇ ಬಂದಿಲ್ಲ ಅಂತ ಕೇಳ್ತಾರ ಅವ್ರ ದೂತೆ ನಾಮಕರಣ ಬಂತಲ್ಲ ನಾಮ ಬಂತಂತಾರ ಹೀಗ ದೂತೆ ಕೇಳು ಹಲ ಸಂಗಿ ನೋಡಿ ಹಿಂಗತಿ ಕೇಳು ಕಾತಿಯನ ಶಾನ ಚಿರಿಯಲ್ ಚಿಂತರಾಕ ಬೀಳತಿ ಮಾಡ ಮನ ಶಾಂತಿಯ ಹೋಗಿ ಜಿಯ ಧೀರ ಮಾಡ ಮನ ಶಾಂತಿಯ ಹೋಗಿ ಜಿಯ ಧೀರ ಪ್ರಪಂಚ ಮಾಡಬೇಕು ಪ್ರಪಂಚ ಮಾಡಬೇಕು ಪಾರಮಾರ್ಥವನ್ನು ಸಾಧಿಸಿಕೊಳ್ಳಬೇಕು ಈ ಸಂಸಾರ ಮುಂತ ಸಾಗರನ ಇದನ್ನೇ ಈಸ್ಕೊಂಡು ಮುಕ್ತವಾಗಬೇಕು ಅಂತ ಹೇಳು ಕೇಳಿದೆ ಏನಮ್ಮ ಪ್ರಪಂಚ ಮಾಡಬೇಕು ಪಾರಮಾರ್ಥ ಹಂತ ಅದನ್ನ ಸಾಧಿಸಿಕೊಳ್ಳಬೇಕು ಈ ಸಂಸಾರ ಅನ್ನೋದು ಏನದ ಅದನ್ನ ಸಾಗರ ಬಿಟ್ಟು ಹೋಗ್ರಿ ನಿಮ್ಗೆ ಸುಖ ಆಗ್ತತಿ ಚಲೋ ಆಗ್ತತಿ ಪ್ರಪಂಚ ಬಿಟ್ಟು ಗತಿನೇ ಇಲ್ಲ ಗತಿ ಇಲ್ರಿ ಹೀಗ ಹೀಗತ್ತಾರ ದೂತೆ ಕೇಳು ಹೇಳ್ರಿ ಬೆಳಗುವೆ ನಾ ಮಂಗಳಾರೂತಿ ಶಿವನಿಗೆ, ಬೆಳಗುವೆ ನಾ ಮಂಗಳಾರೂತಿ ಶಿವನಿಗೆ, ಆತ್ಮೀಯ ಕೇಳುಗರೆ. ಇದುವರೆಗೆ ಸಣ್ಣಾಟ ಶಿವಶಕ್ತಿ ವಾಗ್ವಾದ ಅನುಭವ ಸನ್ನಿವೇಶ ಮೂಡಿಬಂತು. ಇದನ್ನು ಪ್ರಸ್ತುತಪಡಿಸಿದವರು ಬಸವರಾಜ್ ಪಿ ಕೆಮಲಾಪುರೆ ಹಾಗೂ ತಂಡದವರು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಕೇಳುಗರೆ, ಈಗ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮ. ಕೇಳೋಣ ಗೀಗಿ ಪದಗಳನ್ನ. ಇದನ್ನ ಪ್ರಸ್ತುತಪಡಿಸಲಿದ್ದಾರೆ ಭವಲೇಶ್ವರದ ಬಂಗಾರೋಬ ಶಾಯಿರ್ ಹಾಗೂ ತಂಡದವರು. ಬಳಿಕ ಕೋಳಿ ಕೂಗಿ ತಕ್ಕ ನಂದನವನಕ.